ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರಗತಿಪರ ಕೃಷಿಕರಾದ ಜೆಬಿ ಜಯರಾಮ ಅವರು. ಮಂಡ್ಯ ಜಿಲ್ಲೆ ದುದ್ದ ಹೋಬಳಿಯ ಜೈಪುರದಲ್ಲಿ ಇವರು ಕೃಷಿಯಲ್ಲಿ ನಿರತರಾಗಿದ್ದಾರೆ. ಕೃಷಿಯವರಿಗೆ ಜೀವನದಲ್ಲಿ ಬೇಕಾದನ್ನೆಲ್ಲ ಕೊಟ್ಟಿದೆ ಅಂತ ಬಹಳ ಸಂತೃಪ್ತಿಯಿಂದ ಜಯರಾಮ ಅವರು ಹೇಳ್ತಾರೆ. ಇರುವಂತಹ ಒಂದು ಎಕರೆ ಪ್ರದೇಶದಲ್ಲೇ ಅವರು ಭತ್ತ ಬೆಳ್ಕೊಳ್ತಾರೆ ಅರ್ಧ ಎಕರೆ ಪ್ರದೇಶದಲ್ಲಿ. ಇನ್ನರ್ಧ ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ವಿಧಾನಗಳನ್ನು ಅನುಸರಿಸಿಕೊಂಡು ತರಕಾರಿ ಬೆಳೆಯನ್ನು ಬೆಳೀತಾರೆ, ವಿಧವ ಧಾನ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಕೃಷಿ ಪ್ರಕಾರದಲ್ಲೇ ಅವರು ಯಶಸ್ಸನ್ನು ಕಂಡಿದ್ದಾರೆ. ಅವರನ್ನು ಮಾತಾಡಿಸಿ ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಜಯರಾಮ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಜಯರಾಮ್ ಅವರ ಎಷ್ಟು ವರ್ಷ ಈಗ ನಿಮಗೆ? ನಮ್ಗೆ 56 ವರ್ಷ ಆಗಿದೆ ಸರ್. ನಿಮ್ಮ ತಂದೆಯವರು ಕೃಷಿನೇ ಮಾಡ್ತಾ ಇದ್ರ? ಇಂದಿನ ನಮ್ಮ ತಂದೆಯವರು ನಮ್ಮ ಅಯ್ಯರು ಎಲ್ಲ ಕೃಷಿಯಿಂದ ಬಂದ್ರು ಸರ್. ನಾವು ಅದನ್ನ ಕೃಷಿನೇ ಮಾಡ್ಕೊಂಡಿರ್ಬೇಕು ಅಂತ ನಾವು SLC ಗಂಟ ಓದ್ಬಿಟ್ಟೆ ಈಗ ಕೃಷಿಗೆ ಎಳ್ದ್ಬಿಟ್ಟೆ ಸರ್. ಅವಾಗಿಂದ 12 ವರ್ಷದಿಂದ. ಎಷ್ಟು ಜನ ಮಕ್ಕಳು ನೀವು? ಒಟ್ಟು ಕುಟುಂಬ ಸರ್, ಒಟ್ಟು ನಮ್ಮ 3 ಜನ ಗಂಡ್ ಮಕ್ಕಳು, 3 ಜನ ಡಿವೈಡ್ ಆಗಿವೆ. ನಮ್ಗೆ 2 ಹೆಣ್ಮಕ್ಳು, ಗಂಡ್ ಮಗ ಇದ್ದಾನೆ. ನಾವು ಗಂಡೆಂಟಿ ಒಟ್ಟು 5 ಜನ ನಮ್ಮ ಕುಟುಂಬ ಸರ್. ನಿಮ್ಮ ಪಾಲಿಗೆ ಬಂದಿದ್ದು 1 ಎಕರೆ ಭೂಮಿನ? 1 ಎಕರೆ ಭೂಮಿ ಸರ್. ಹೇಳಿ, ಯಾವಾಗ ಪಾಲಾದಂತ ಸಂದರ್ಭದಲ್ಲಿ ಏನೆಲ್ಲ 1 ಎಕರೆನಲ್ಲಿ ನೀವು ಮಾಡಬಹುದು ಅಂತ ಪ್ರಯತ್ನ ಪಟ್ರಿ, ಅಲ್ಲಿಂದ ಇಲ್ಲಿವರೆಗೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದೆ? ಸರ್, ಮುಂಚೆ ಜಮೀನುಗಳಿದ್ದು ಜಮೀನುಗಳನ್ನ ಕಳ್ಕೊಂಡು ಅದಕ್ಕೆ ನಮ್ಮಂತೆ ಈಗ ಇರುದ 1 ಎಕರೆಯಲ್ಲಿ ಇರುದಲ್ಲಿ ಮಾಡ್ಕೊಂಡಿರ್ಬೇಕು, ಇರುದ್ರಲ್ಲೇ ತೃಪ್ತಿ ಪಡ್ಬೇಕು, ಇಲ್ಲಿ ಓದುದೆಲ್ಲ ಯೋಚನೆ ಮಾಡೋಕ್ಕಾಗುದಿಲ್ಲ. ಅದು ದೃಷ್ಟಿಯಿಂದ ಇರುದಲ್ಲೇ 1/2 ಎಕರೆ ಕುಸ್ಕಿ, 1/2 ಎಕರೆ ತರಿಲಿ, 1/2 ಎಕರೆ ಗದ್ದೆಯಲ್ಲಿ ತರಿಲಿ ಭತ್ತ ಬೆಳ್ಕೊಂಡು ಹೋಗ್ತಾ ಇದೀವಿ. ಕುಸ್ಕಿಲಿ ಸಮಗ್ರಿ ಬೇಸಾಯ ಮಾಡ್ಕೋತೀವಿ. ಸಮಗ್ರಿ ಬೇಸಾಯ ಯಾಕಪ್ಪ ಅಂತಂದ್ರೆ ಒಂದ್ರಲ್ಲಿ ಪದಾರ್ಥ ಒಂದ್ರಲ್ಲಿ ಸಿಗ್ಬೇಕು, ಒಂದ್ 10 ರೂಪಾಯಿ ಒಂದ್ರಲ್ಲಿ ಹೋದ್ರು ಒಂದ್ರಲ್ಲಿ ಇರ್ಬೇಕು ಅಂದ್ಬಿಟ್ಟು ಸಮಗ್ರಿ ಬೇಸಾಯ ಮಾಡ್ಕೊಂಡು ಹೋಗ್ತೀವಿ ಸರ್. ಸಮಗ್ರಿ ಬೇಸಾಯ ಏನಂದ್ರೆ ಬೀನ್ಸು, ತೊಗರಿ, ಉದ್ದು, ಹೆಸರು, ಅವರೆ, ಟೊಮೊಟೊ, ಬದನೆ, ಈ ತರದಲ್ಲಿ ಒಂದ್ರಲ್ಲಿ ಹೋದ್ರು ಒಂದ್ರಲ್ಲಿ, ಮತ್ತು ನೇರ ನಾವೇ ಮಾರಾಟ ಮಾಡ್ತೀವಿ ಸರ್. ಏಕೆಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲ ಔಷಧಿಗಳು ಗಿಡ ಮೂಲಕಲ್ಲೇ ಸಿಗುತ್ತೆ. ಹೊಂಗೆ ಸೊಪ್ಪು, ಬೆವನ್ ಸೊಪ್ಪು, ಎಕ್ಕದೆಲೆ, ಉಗಣಿ ಸೊಪ್ಪು ಎಲ್ಲ. ಈಗ ಭತ್ತ, ಭತ್ತ 5 ಬೆಳೆಯಲ್ಲಿ ರಾಜಮುಡಿ ಭತ್ತ ಬೆಳ್ಕೊಬಿಟ್ರೆ ಅದ ಮಾರಾಟ 6,000 ರಿಂದ 7,000 ಗಂಟ ಒಂದು ಕ್ವಿಂಟಾಲ್ ಭತ್ತ ಮಾರ್ಕೊಂಡೋಗ್ಬೋದು. ಭತ್ತದಲ್ಲಿ ನಮ್ಮ ರೈತರು ಲಾಸು ಅಂತಾರೆ. ಯಾಕೆ ಲಾಸ್ ಬರ್ತದೆ ಸರ್? 5 ತರ ಲಾಭ ಇದೆ. ಒಂದು, ಭತ್ತ ನೇರ ಮಾರಾಟ, ನಾವು ಬೆಳೆದಂತ ಮಾರಾಟ ಭತ್ತ ರೈತರಿಗೆ. ಒಂದು, ಎರಡನೇದು ಅಕ್ಕಿ, ಮೂರನೇದು ಒಣಹುಲ್ಲು, ನಾಲ್ಕನೇದು ತೌಡು, 5ನೇದು ನುಚ್ಚು. ಈ 5 ಬರೋ ದೃಷ್ಟಿಯಿಂದ ಭತ್ತದಲ್ಲಿ ಲಾಭ ಇದೆ. ಈಗ ನಾವೇ ನೋಡಿ, ರಾಜಮುಡಿ ಭತ್ತ ಬೆಳಿಬೇಕು ಅಂದ್ಬಿಟ್ಟು 2 ಕೆಜಿ ರಾಜಮುಡಿ ಭತ್ತ ತರಿಸಿ 10 ಕ್ವಿಂಟಲ್ಲಿ 18,000 ಆಗಿದೆ. 18,000 ಹೆಂಗಪ್ಪ ಅಂತ ಅಂದ್ರೆ 1 ಕೆಜಿ 60 ರೂಪಾಯಿ ನಿಮಗೆ ಕೆಜಿ ಕೊಟ್ಟು ಅದು 1 ಕ್ವಿಂಟಲ್ಗೆ 6,000 ರೂಪಾಯಿ ಅಕ್ಕಿ ಮಾರಾಟ ಮಾಡಲು. ಎರಡನೇದು ಭತ್ತ ಮಾರಾಟ ನಮ್ಮ ರೈತರು ಕೇಳಿದ್ರು, ನಾವು ರೈತರು 60 ರೂಪಾಯಿನೇ ಕೆಜಿ ಹೆಂಗೆ, ಊರು ಅಭಿಮಾನ ಬೇಕು ಅಂದ್ಬಿಟ್ಟು ರೈತರು ತಗೊಂಡ್ರಪ್ಪ ಅಂದ್ರೆ ಹಣ ನಿಂತ 60 ರೂಪಾಯಿ ಕೊಟ್ಟು ತಗೋಬೇಕಾ, ನಮಗೆ ಬೇಡ ಅಂದ್ರು. ಅಫೀಸಲ್ಗಳು ನಮ್ಮ ತ ನಂಬರ್ ತಗೊಂಡು ಅದ ಕೇಳಿದ್ರು, ನಾ ರಾಜಮಡಿ ಭತ್ತ ಬೇಕಪ್ಪ ಅಂದ್ರು. ಆಯ್ತು ಸರ್, ಕೊಡ್ತೀನಿ ಬನ್ನಿ ಸರ್ ಅಂತಂದೆ. ಅದಕ್ಕೆ ಚನ್ನಪಟ್ಟಣದಿಂದ ಸಿದ್ದೇಗೌಡರು ಅಂದ್ಬಿಟ್ಟು ಅವರು 1 ಎಕರೆಗೆ ಅವರು ಬಿತ್ತನೆ 15 ಕೆಜಿ 1 ಎಕರೆಗೆ ಅವರು 1 ಕ್ವಿಂಟಲ್ ಅವ್ರು ತಗೊಂಡ್ರು. ತಿರ್ಗಾ ರಾಮನಗರದಿಂದ ರಾಜೇಶ್ ಅವ್ರು ಅಂದ್ಬಿಟ್ಟು ಅವರು 2 ಎಕರೆ ತಗೊಂಡ್ರು, 30 ಕೆಜಿ ಬಿತ್ತನೆ ಭತ್ತ ತಗೊಂಡು ಅವರು ತಗೊಂಡ್ರು. ತಿರ್ಗಾ ನಮ್ಮ ವೆಂಕಟೇಶ್ ಅವರು ಅಂದ್ಬಿಟ್ಟು KVK ಅವರು ಅವರು 1 ಎಕರೆಗೆ ಅವರು ತಗೊಂಡ್ರು. ಮಂಡ್ಯದ ಆನೆಕೆರೆ ಬೀದಿ ಶಿವಕುಮಾರ್ ಅಂದ್ಬಿಟ್ಟು ಅವರು 2 ಎಕರೆ ತಗೊಂಡ್ರು. ನಮ್ಮ ಕೇರ್ಪೇಟೆ ಬಾಬು ಸಾರು ಅಂದ್ಬಿಟ್ಟು ಅವರು ಊರಲ್ಲಿ ಹಾಕಿಸ್ಬಿಟ್ಟು ಅವರು 1 ಎಕರೆ ತಗೊಂಡ್ರು. ಒಟ್ಟು 10 ಎಕರೆ ಕೊಟ್ಟಿದ್ದೀವಿ, ಅದು 6,000 ರೂಪಾಯಿ ಆಯ್ತು. ಮತ್ತು ಒಣಹುಲ್ಲು ಅದು 6,500 ಆಯ್ತು. ಮತ್ತು ನುಚ್ಚು ಅದು 10 ರೂಪಾಯಿನ ಕೊಟ್ಟಿದೆ, ಅದು 1/10 ಕೆಜಿ 1 ಕ್ವಿಂಟಾಲ್ಗೆ. ತೌಡು 18 ರೂಪಾಯಿನಂಗೆ 10 ಕೆಜಿ ತೌಡು ಕೊಟ್ಟದ್ದು. ಒಟ್ಟು 18,600 ರೂಪಾಯಿ ದುಡ್ಡಾಯ್ತು. ಅದರಲ್ಲಿ 3,000 ರೂಪಾಯಿ ಖರ್ಚು. 3,000 ರೂಪಾಯಿ ಯಾಕಪ್ಪ ಅಂದ್ರೆ ಲೋಟ್ರಿ ಮತ್ತು ಎಣ್ಣಾಳಿಂದು. ಇನ್ನು ಇತರೆ ನಾವೇ ಸಾವಯವ ಕೃಷಿದ್ದು ಹೆಂಗೆ ಅಕ್ಕಪಕ್ಕದಲ್ಲಿ ಹೊಂಗೆ ಸೊಪ್ಪು, ಬೆವನ್ ಸೊಪ್ಪು, ಎಕ್ಕದೆಲೆ, ಉಗಣಿ ಸೊಪ್ಪು ಇವೆಲ್ಲ ಇದೆ. ನಾವು ಔಷಧಿ ಈಗ 10 ವರ್ಷ 12 ವರ್ಷ ಆಯಿತು, ಇವತ್ತು ಔಷಧಿ ಅಂಗಡಿಗೆ ಹೋಗಿಲ್ಲ, 1 ಕಾಳು ಯೂರೋಪ್ನು ತಂದಿಲ್ಲ. ಬೇಕಾದ್ರೆ ನಮ್ಮ ಅಕ್ಕಿನಲ್ಲಿ ಭತ್ತದಲ್ಲಿ ಅವರು ಟೆಸ್ಟಿಂಗ್ ಹಾಕೋಬೋದು. ಟೆಸ್ಟಿಂಗ್ ಮಾಡಿಸಿ ಎ ಸಿ ಪರಮ್ ತಗೊಂಡೋಗಿ 2 ಕೆಜಿನ. ಅಷ್ಟು ದಿವಸದಿಂದ ನಾವು ಇವತ್ತುವರೆಗೆ ಸಾವಯವ ಕೃಷಿಲೇ ಬಂದಿದ್ದೀವಿ. ಮತ್ತು ತರಕಾರಿಗಳು ಎಲ್ಲ ಸೊಪ್ಪು ತರಕಾರಿಗಳನ್ನು ನಮ್ಮ ಕೊಟ್ಟಿಗೆ ಗೊಬ್ಬರ ಹಾಕೊಂಡೇ ನಾವು ಬೆಳ್ಕೋಬೇಕು. ಇವತ್ತು ಅದೇ ರೀತಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ಮತ್ತು ನೇರ ನಾವು ಮಾರಾಟ ಮಾಡಬೇಕು ಏನು ತರಕಾರಿಗಳು. ಈಗ ಟ್ರಾನ್ಸ್ಫರ್ ಚಾರ್ಜ್ ಕೊಡಬೇಕು, ಅದೆಲ್ಲ ಉಳಿತಾಯ ಇರ್ತದೆ. ನಾವೇ ತಕ್ಕಡಿ ತಕ್ಕಂಡು ನೇರ ಮಾರಾಟ ಮಾಡಿದ್ರೆ ಎರಡು ಕಡೆ ಲಾಭ ಇದೆ ತರಕಾರಿಲಿ. ಅದು ದೃಷ್ಟಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಒಂದೇ ಸಮ ಹೇಳ್ತಾ ಹೋಗ್ಬಿಟ್ಟು ಜಯರಾಮ್ ಅವರೇ, ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಹಾಗಾಗಿ ಹೇಳೋದಕ್ಕೆ ಸಾಧ್ಯ ಆಯ್ತು. ಈಗ ನೀವೇ ಹೇಳ್ದಂಗೆ ಒಂದು 10 ಗುಂಟೆಯಲ್ಲಿ ನೀವು ಶ್ರೀ ಪದ್ಧತಿಯಲ್ಲಿ ರಾಜಮುಡಿ ಭತ್ತ ಬೆಳೆದ್ರಿ ಅಲ್ವಾ, 7 ಕೆಜಿ ಬಿತ್ತನೆ ಬೀಜ ಆಯ್ತು. ನೀವೇ ಹೇಳಿದ ಹಾಗೆ ನಿಮಗೆ ಆದಾಯ ಸಿಕ್ಕಿದ್ದು 18,000 ರೂಪಾಯಿ ಲಾಭ ಅಲ್ವಾ, ಜೊತೆಗೆ 3 ಕ್ವಿಂಟಲ್ ಮನೆಗೂ ಇಟ್ಕೊಂಡ್ರಲ್ಲ, ಮನೆಗೂ ಇಟ್ಕೊಂಡಿದ್ವಿ. ಆ ಲೆಕ್ಕ ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್ ಅಲ್ವಾ. ಮನೆ ಊಟಕ್ಕೆ ಭತ್ತ ಆಯ್ತು, ನೀವೇ ಬೆಳೆದಿದ್ದು ಭತ್ತ ಮಧ್ಯಾಹ್ನ ಸರ್. ಈಗ ಇಷ್ಟು ಇಳುವರಿ ಪಡಿಬೇಕಾದ್ರೆ ಹೇಗೆ ನಿರ್ವಹಣೆ ಮಾಡಿದ್ರಿ? ಈಗ ನೀವು ಶ್ರೀ ಪದ್ಧತಿಯಲ್ಲಿ ಅಂತ ನೀವು ಹೇಳಿದ್ರಿ, ಪ್ರಾರಂಭದಿಂದ ಹೇಳ್ತಾ ಹೋಗಿ, ನಾಟಿ ಮಾಡಿದ್ದು ಹಿಂಗೆ, ಆಮೇಲೆ ಹೆಂಗೆ ನಿರ್ವಹಣೆ ಮಾಡಿದ್ರಿ, ಯಾವ ಕಾಲಕಾಲಕ್ಕೆ ಗೊಬ್ಬರಗಳು ಕೊಟ್ರಿ ಹೇಳಿ. ಆಯ್ತು ಸರ್. ಈಗ ನಾಟಿನ ಸರ್ 18 ದಿವಸದ ಪೈರು ನಾಟಿ ಹಾಕಿಸ್ತಾ ಸರ್. ನಾಟಿ ಹಾಕಿದ ಬೆಳಿಗ್ಗೆ 2 ಮೂಟೆ ಗೊಬ್ಬರಗಳು ತಗೊಂಡೋಗಿ ಸೈಕಲ್ ಇದೆ ಸರ್, ಸೈಕಲ್ ಇಟ್ಕೊಂಡಿದ್ದೀನಿ. 2 ಮೂಟೆ ಗೊಬ್ಬರಗಳನ್ನು ತಗೊಂಡೋಗ್ಬಿಟ್ಟು ಅದ ಗೊಬ್ಬರ ಎರಚಿಬಿಟ್ಟು ನಾಟಿ ಮಾಡಿಸ್ತೇವೆ ಸರ್. ಮತ್ತು ದಿನ ಹೆಚ್ಚು ಕಡಿಮೆ ನಾವು ಏನಪ್ಪ ಅಂದ್ರೆ ದಿನ ನೀರು ಕಟ್ಟುಕೋಬಾರ್ದು ಭತ್ತಕ್ಕೆ, ನೇರ ಸೂರ್ಯಕಿರಣ ಬಿಡಬೇಕು ಪೈರಿಗೆ. 3 ದಿವಸ ತಪ್ಪಾಕ್ಬಿಟ್ಟು 3 ದಿವಸ ಬಿಡಬೇಕು ಭತ್ತವ, ಯಾಕೆಂದ್ರೆ ರೋಗ ರುಜಿನಗಳಿಗೂ ಅದು ಸೂರ್ಯಕಿರಣಕ್ಕೆ ಎಳ್ಕೊಂಡು ಅದು ಫಸಲು ಚೆನ್ನಾಗಿ ಬರ್ತದೆ. ಸ್ವಲ್ಪ ಒಣಗಬೇಕು, ಒಣಗಬೇಕು ಸರ್ ಭೂಮಿ ಅದು, ಅದು ಚೆನ್ನಾಗಿರ್ತದೆ. ಮತ್ತು ಏನಪ್ಪ ಅಂತಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಮಂಡೆ ಸೊಪ್ಪು, ಬೇವಿನ ಸೊಪ್ಪು, ಎಕ್ಕದೆಲೆ, ಉಗ್ನಿ ಸೊಪ್ಪು ಮತ್ತು ನೀಲಗಿರಿ ಸೊಪ್ಪು, ಈ 5 ತರನೂ ಅದು ನೇರ ನೀರಿಗೆ ಒಂದು 1/2 ಅಡಿ ತೆಗೆದುಬಿಟ್ಟು ಅದ್ರ ಮೇಲೆ ಸೊಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕಲ್ಲು ಮಾಡಿಬಿಟ್ರೆ ನೀರು ಪ್ರತಿ ಒಂದು ಗದ್ದೆಗಳಿಗೂ ಹರ್ಕೊಂಡು ಹೋಗ್ಬೇಕು. ಕೊನೆಯ ಗದ್ದೆಗೆ ನೀರು ತಪ್ಪಾಕ್ಬಿಡ್ಬೇಕು. 3 ದಿವಸ ಆದ್ಮೇಲೆ 3 ದಿವಸ ಬಿಡಬೇಕು ಆ ಸೊಪ್ಪಿಂದವರು. ಯಾಕೆಂದ್ರೆ ಸರ್ ಈಗ ಬೇವಿನ ಸೊಪ್ಪು ಕೈ ಇರ್ತದೆ, ಕೀಟನಾಶಕ ಅದು ಕೊರಿತಿದ್ದಾಗ ಬಾಯಿಗೆ ಯಾವಾಗ ಕೈ ಸಿಕ್ತು ಅದು ಮುಟ್ಟಲ್ಲ. ಮತ್ತು ಎಕ್ಕದು ಎಲೆ ಇರ್ತದೆ ನೋಡಿ, ಅದು ಅಂಟು ಅಂಟಾವಾಗ ಅಂಟು ಕ್ರಿಮಿನಾಶಕ ಅಂಟು ಕೊರಿತಿದ್ದಾಗ ಅದು ಬರೋಲ್ಲ. ಈಗ ಅದು 1 ತಿಂಗಳಿಗೆ ಒಂದ್ಸರಿ ಆ ತರ ಮಾಡ್ಬಿಟ್ಟು ಕೊಳ್ತೋಯ್ತವೆ. ನೆಕ್ಸ್ಟ್ ಇನ್ನೆರಡು ತಿಂಗಳಿಗೆ ಅದೇ ರೀತಿ ಸೊಪ್ಪ ಪಕ್ಕದಲ್ಲ ತೆಗೆದ್ಬಿಟ್ಟು ಹಾಕಬೇಕು. ತಿರ್ಗಾ 3.5 ತಿಂಗಳಿಗೆ ಅದೊಂದು ಟ್ರಿಪ್ ಹಾಕ್ಬಿಟ್ಟು ಒಟ್ಟು 3 ಸರಿ ಆ ಸೊಪ್ಪು ನಿವಾರಣೆ ಆ ತರ ಮಾಡ್ಕೋಬೇಕು. ಬೆಳಿಗ್ಗೆ ಬೇಕಾದಂತ ಗೊಬ್ಬರ ಸಿಕ್ತು, ಗೊಬ್ಬರ ಸಿಗುತ್ತೆ, ನಾಶಕವಾಗಿಯೂ ಅದು ಕೆಲಸ ಮಾಡ್ತು, ಕೆಲಸ ಮಾಡ್ತು ಸರ್. ಒಟ್ಟು 3 ಸಾರಿ ಹಾಕ್ಬೇಕಾಯ್ತದ ಸರ್, ಯಾಕಂದ್ರೆ 1.5 ತಿಂಗಳಿಗೆ 2 ಮೂಟೆ ತಿರ್ಗಾ ಆಮೇಲೆ 2 ಮೂಟೆ ತಿಪ್ಪೆ ಗೊಬ್ಬರ ಇರ್ತಲ್ಲ ಸತ್ಯಲ್ಲನ ಒಂದೇ ಹಾಡ್ಕೊಂಡು ಪುಡಿ ಗೊಬ್ಬರ ತಗೊಂಡೋಗಿ ಹಾಕಬೇಕು. ವ್ಯತ್ಯಾಸಗೆ ನೀರದೆ ಅಂತ ಬುಡುಕೋಬಾರ್ದು. 3 ದಿವಸ ನೀರು ತಪ್ಪಬೇಕು, 3 ದಿವಸ ಇದು ಮಾಡಬೇಕು. ಅಲ್ಲಿವರೆಗೆ ಈಗ ರಾಜಮುಡಿ 6.5 ಅಡಿ ಸರಿಯಾಗಿ ಬರ್ತು ಸರ್ ಅದು ನಮ್ದು. ಅಷ್ಟೇ 6.5 ಮೂಟೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ದು 10 ಕುಂಟೆಗೆ ಅಷ್ಟೇ. 3 ಸಾರಿ ಹೊಂಗೆ ಸೊಪ್ಪು ಬೇವು ಸೊಪ್ಪು ಎಕ್ಕದೆಲೆ 3 ಟ್ರಿಪ್ ಹಾಕಿ ಮಾಡೋದು, ಇನ್ನೇನು ಮಣ್ಣಿಲ್ಲ. ಅಕ್ಕಪಕ್ಕದಲ್ಲಿ ಎಲ್ಲ ಔಷಧಿ ಪಂಪ್ ತಗೊಂಡು ಔಷಧಿ ಎಲ್ಲ ಹೊಡೆದಿದ್ದಾರೆ, ನಮ್ದೇನು ಹೊಡೆದಿಲ್ಲ. ಈ ರೀತಿ ಇಳುವರಿ ಬಂದು ನಮ್ಗೆ ತುಂಬಾ ಲಾಭ ಬರ್ತು ಸರ್. ಭತ್ತದಲ್ಲಿ ಏನೇ ನಮ್ ರೈತರು ಹೇಳ್ಬೋದು, ಆದ್ರೂ 5 ತರ ಲಾಭ ಬರ್ತು, ನಮ್ಗೆ ಬಹಳ ಸಂತೋಷ ಆಯ್ತು ಸರ್ ಅದರಿಂದ. ಹೌದು, ಈಗ ಅದನ್ನು ನಾವು ಲೆಕ್ಕ ಹಾಕಬೇಕು. ಇನ್ನು ಒಂದು ಭತ್ತದ ಬೆಳೆ ಆದ್ಮೇಲೆ ನೀವು ದ್ವಿದಳ ಧಾನ್ಯಗಳನ್ನು ಬೆಳೀತೀರಾ ಅಲ್ಲೇನೆ ತರಿ ಜಮೀನಲ್ಲಿ? ತರಿ ಜಮೀನಲ್ಲಿ ಬೇರೆ ತೋಟ ಇದೆ ಸರ್, ತೆಂಗಿನ ತೋಟ, ಅದಲ್ಲಿ ದ್ವಿದಳ ಧಾನ್ಯಗಳು ಬೆಳ್ಕೊಳ್ತೀವಿ ಸರ್. ಈಗ ತೆಂಗಿನ ತೋಟ ಎಷ್ಟು ಎಕರೆ ಇದೆ ಸರ್? ಅದು 1/2 ಎಕರೆ ಇದೆ ಸರ್ ಟೋಟಲಿ. ಅಲ್ಲಿ ಏನೆಲ್ಲ ಬೆಳಿತೀರಿ ನೀವು ಸರ್? ಅದೇನ ಬೆಳಿತೀವಿ ಅಂದ್ರೆ ಅದ ಸಾಮಗ್ರಿ ಬೇಸಾಯ ಮಾಡ್ಕೋತೀವಿ ಸರ್. ಅದಕ್ಕೂ ಗೊಬ್ಬರನೇ ಈ ಶಿಲ್ಟೆ ತೆಗಿಸಿರ್ತೀವಲ್ಲ ಸರ್, ಆ ಗೊಬ್ಬರಕ್ಕೆ ನಾವು ಹೊಂಗೆ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ಒಂದು ಸೈಡ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಈ ಸಿಲ್ಟು ಮಣ್ಣೆಲ್ಲ ಹಾಕ್ಬಿಟ್ಟಿರ್ತೀನಿ ಸರ್. ಮತ್ತೆ ಕೊಟ್ಟಿಗೆ ಗೊಬ್ಬರಗಳೆಲ್ಲ ತಗೊಂಡೋಗಿರ್ತೀನಿ. ಅದನ್ನು ಸಾಲೋದಿಲ್ಲ ಅಂದ್ಬಿಟ್ಟು ದೊಡ್ಡ ದೊಡ್ಡ ಮರಗಳ ಕವಲಿ ಪಕ್ಕದಲ್ಲಿ ದೊಡ್ಡದು ಮರಗಳು ಇರ್ತಾವಲ್ಲ, ಆ ಮರದ್ದು ಮೇಲೆ ಎಲ್ಲ ಎಲೆ ಎಲ್ಲ ತರಗು ಕೆಳಗಡೆ ಬಿದ್ದೆ ಸಮೃದ್ಧಿಗೆ ಗೊಬ್ಬರ ಇದಕ್ಕಿಂತ ಚೆನ್ನಾಗಿರ್ತದೆ ಸರ್. ಅದೆಲ್ಲನೂ ಗೊಬ್ಬರವ ಸೈಕಲ್ ಅಲ್ಲಿ ತಗೊ ಬಂದ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಡಿಕೊಂಡಿರ್ತೀನಿ. 1.5 ತಿಂಗಳಿಗೆಲ್ಲ ಗೊಬ್ಬರ ಇದು ಅದನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು 2 ಟ್ರಿಪ್ ನಮ್ಮ ಬುಡಕ್ಕೆಲ್ಲ ಹಾಕ್ತಾ ಇರ್ತೀನಿ ಸರ್. ಈಗ ತರಕಾರಿ ಬೆಳೆಗಳು ನೀವು ಹೇಳಿದ್ರಿ, ನೀವೇ ಬೆಳಿತೀರಿ, ನೇರವಾಗಿ ಮಾರಾಟ ಮಾಡ್ತೀರಿ ಅಂತ, ಆ ಒಂದು ಅನುಭವದ ಬಗ್ಗೆ ಹೇಳಿ ಜಯರಾಮ್ ಅವರೇ. ಯಾವ್ಯಾವ ತರಕಾರಿ ಬೆಳಿತೀರಿ, ಅದನ್ನ ಮಾರಾಟ ವ್ಯವಸ್ಥೆ ಹೆಂಗ್ ಮಾಡ್ಕೊಂಡಿದ್ದೀರಾ ಅಂತ. ಸರಿ ಸರ್, ಈಗ ತರಕಾರಿ ಬೆಳೆಗಳು ಅಂತ ಅಂದ್ರೆ ಸರ್ ಬೀನ್ಸ್ ಹಾಕಿದ್ವಿ, ಈಗ ಅಲ್ಲಿ ರೆಡಿ ಬೀನ್ಸ್ ಹಾಕಿದ್ದೀನಿ. ಒಂದು ಅರ್ಧ ಕ್ವಿಂಟಲ್ ಬೀನ್ಸ್ ಹಾಕಿದ್ದೆ ಸರ್, ನಾಟಿ ಬೀನ್ಸ್ ಕೊಟ್ಟಿದ್ರು 6 ಕೆಜಿನ. ಈಗ ಮಳೆ ಹಿಡ್ಕೊಂಡೈತೆ, ಮಾಡ್ತಾ ಇರ್ತೀನಿ. ಅರ್ಧ ಕ್ವಿಂಟಲ್ ಈಗ ಅಲ್ಲೇ ಬೀನ್ಸ್ ಬಂದಿದೆ. ಈಗ ನಮ್ಮ ವಿ ಸಿ ಪರಮ್ನವ್ರು ತಗೊಂಡೋಗಿ ಸರ್ ನಾಟಿ ಬೀನ್ಸ್, ಅದು ಕೆಜಿ 60 ರೂಪಾಯಿ. ಹೆಂಗ್ ಮಾಡಿದೆ 60 ರೂಪಾಯಿಗೆ ಮಾರದೆ ಮಾರಾಟ ಹೆಂಗಪ್ಪ ಅಂತಂದ್ರೆ, ಫಸ್ಟ್ 2 ಮೂಟೆ ಗೊಬ್ಬರ ತಗೊಂಡು ಹೋಗ್ಬಿಟ್ಟು ಬುಡಕ್ ಹಾಕ್ಬಿಟ್ಟು ಅದನ್ನ ಬೀನ್ಸ್ ಬೀಜ ಹಾಕ್ಬಿಟ್ಟು ಅದಕ್ಕೆ ಯಾವಾಗ ಮೊಳಕೆ ಒಂದೆರಡು ಎಲೆ ಆದ್ಮೇಲೆ ಗೊಬ್ಬರ ಹಾಕ್ಬಿಟ್ಟು ಅದ ಮುರಿ ಮಾಡಿದೆ. ಮುರಿ ಮಾಡಾದ್ಮೇಲೆ ಅದೇನು ಔಷಧಿ ಇದು ರೋಗನೇ ಬರ್ಲಿಲ್ಲ ಸರ್, ಅದು ನೀಟ್ ಕಾಯೆಲ್ಲ ಬಂದು ಕಾಯಿ ಬಂದಾದ್ಮೇಲೆ ಅಲ್ಲೇ ಗದ್ದೆ ತಗೋ ತೂಕ ಮಾಡ್ಕೊಂಡಿದ್ದೆ. ಒಂದು ಕೆಜಿಗೆ 100 ಗ್ರಾಮ್ 150 ಗ್ರಾಮ್ ಹೆಚ್ಚಿಗೆ ತಗೊಂಡು ಹೋಗ್ತೀನಿ ವಿ ಸಿ ಪರಮ್ಗೆ. ಹಂಗು ಯಾಕಪ್ಪ ಅಲ್ಲೇ 40 ರೂಪಾಯಿ ಅಲ್ವಾ ಬೀನ್ಸ್ ಅಂದ್ರು ಸರ್, ಅದು ಹೈಬ್ರಿಡ್ ಬೀನ್ಸ್, ಇದು ನಾಟಿ ಬೀನ್ಸ್ ನಮ್ದು ಕೊಟ್ಟಿಗೆ ಒಬ್ಬರದು, ಇವತ್ತು ಹಾಕೊಳ್ಳಿ ಬೇಕಾರೆ ಆಮೇಲೆ ದುಡ್ಡು ಕೊಡೋರಿ, ಫಸ್ಟ್ ಹಾಕೊಂಡು ನೋಡ್ಕೊಂಡು ನಮ್ದು ಸಾವಯವ ಕೃಷಿದು ಒಬ್ಬರದ್ದು ನೋಡ್ಬಿಟ್ಟು ಅಂತಂದೆ. ಅವರೇ 60 ರೂಪಾಯಿ ಕೊಟ್ಟರು ಫಸ್ಟ್. ಅವತ್ತು 15 ಕೆಜಿ ತಗೊಂಡೋಗಿದೆ ಸರ್, 60 ರೂಪಾಯಿ ನಂಗೆ ಮಾರಾಟ ಮಾಡಿದೆ, ಒಂದು 600 ರೂಪಾಯಿ ದುಡ್ಡು ಸಿಕ್ತು. ತಿರ್ಗಾ ಅದಾದ್ಮೇಲೆ 20 ಕೆಜಿ ತಗೊಂಡೋಗಿದ್ದೆ, ಅದು ಇರೋದು ಅರ್ಧ ಕುಂಟೆನೆ, ಅಲ್ಲಿ ಎರಡು ಟ್ರಿಪ್ ಬುಡ್ಸ್ಕೊಂಡೋಗಿನಿ. ಈಗ 1600 ರೂಪಾಯಿ ದುಡ್ಡಾಗಿದೆ ಸರ್ ಅರ್ಧ ಕುಂಟೆಲಿ. ಇನ್ನೆಷ್ಟು ನಾಳೆ ಇದು ಈಗ ಕೃಷಿ ಮೇಳಕ್ಕೆ ಒಂದೇ ಸರಿ ತಗೊಂಡೋಗಮ್ಮ, ಹೆಚ್ಚಿಗೆ ಕವರಲ್ಲಿ 1 ಕೆಜಿ ಅಂತ ಮಾಡ್ತಿದ್ದೀನಿ ಅಂದ್ರೆ ನಾವೇನ್ ನೇರ ಮಾರಾಟ ಮಾಡ್ತೀನಿ ಸರ್, ಯಾವ ಟ್ರಾನ್ಸ್ಫರ್ ಗಿನ್ಸ್ಫರ್ ಏನು ಇಲ್ಲ, ನೇರ ಮಾರಾಟದಷ್ಟು ಮಾಡೋದ್ರಿಂದ ನಮ್ಗೆ ಲಾಭ ಇದೆ. ಇಲ್ಲಿ ಟ್ರಾನ್ಸ್ಫರ್ ಕೊಟ್ಟು ತಿರ್ಗ 100 ರೂಪಾಯಿ ಕಮಿಷನ್ ಕೊಟ್ಕೊಂಡು ಅವೆಲ್ಲ ಮಾಡೋಕ್ಕಿಂತ ನಾವು ಸ್ವಂತ ದುಡಿಮೆ ಮಾಡಬೇಕು, ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಮಾಡ್ತಿದ್ದೀನಿ ಸರ್. ಈಗ ಬೀನ್ಸ್ ಆಯ್ತು, ಅದಾದ್ಮೇಲೆ ಬೇರೆ ತರಕಾರಿ ಹಾಕ್ತೀರಿ? ಹಾಕ್ತೀವಿ ಸರ್. ಅದನ್ನು ಸಹ ಈ ತರ ನೇರವಾಗಿ ನೇರವಾಗಿ ಮಾರಾಟ ಮಾಡ್ತೀನಿ ಸರ್. ಶಿವಳ್ಳಿ ಸಂತೆ ಬರ್ತದೆ ಭಾನುವಾರ, ಆ ಸಂತೆಗೆ ಬದನೆಕಾಯಿ ತಗೊಂಡೋಗಿರ್ತೀನಿ, ಟಮಟ ತಗೊಂಡೋಗಿರ್ತೀನಿ. ನಮ್ಗೆ 3 ಕಿಲೋಮೀಟರ್ ಆಯ್ತದೆ ಶಿವಳ್ಳಿ ಸಂತೆ, ಅದೇ ಸೈಕಲ್ ತಗೊಂಡೋಗಿರ್ತೀನಿ, ಹಾಕೊಂಡು ಮಾರಾಟ ಮಾಡ್ಕೊಬರ್ತೀನಿ ಸರ್. ಇನ್ನು ಸಾವಯವ ಕೃಷಿ ಅಂತ ನೀವು ಹೇಳಿದ್ರಿ, ಹೇಳಿ, ಈಗ ನಿಮ್ ತಂದೆ ಕಾಲದಲ್ಲೂ ಕೃಷಿ ಮಾಡ್ತಾ ಇದ್ರು, ನೀವು ಮಾಡ್ತಾ ಇದೀರಿ, ಸಾವಯವ ಕೃಷಿ ನೀವು ಈ ರೀತಿಯ ಒಂದು ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಅಂತ ನಿಮ್ಗೆ ಗೊತ್ತಾಗಿದ್ಯಾವಾಗ? ಎಷ್ಟು ವರ್ಷ ಹಿಂಗ್ ಮಾಡ್ತಾ ಇದೀರಿ? ಆಗ ನಿಮ್ಮ ಒಂದು ಭೂಮಿಗೆ ನೀವು ರಾಸಾಯನಿಕಗಳು ಹಾಕದೇ ಇಲ್ವಾ ಸರ್? ಮೊದ್ಲ ಆಗ್ತಾ ಇದ್ರು ಸರ್ ನಮ್ ತಂದೆರಲ್ಲ, ನಾವು ಇಲ್ಲ ಕೆ ವಿ ಕೆ ಅಂತ ನಮ್ಮ ವರ್ನಾಟ ನಮಗೆ ಕೆ ವಿ ಕೆ ವಿ ಸಿ ಪರಂ, ಅಲ್ಲೇ ಹೋಗಿ ಸಾವಯವ ಕೃಷಿಗೆ ಆಗಾಗೆ ಎಲ್ಲೇ ಹೋದ್ರು ತಿಂಗಳಿಗೆ 4 ದಪ್ಪ 5 ದಪ್ಪ ಹೋಯ್ತಾರ್ತೀವಿ ಸರ್ ಅಲ್ಲಿ ಕೆ ವಿ ಕೆಗೆ. ಮತ್ತು ಕೃಷಿ ವಲಯ ಎಲ್ಲ ವಿಜ್ಞಾನಿಗಳು ಕೃಷಿ ವಲಯದಲ್ಲೂ ನಮ್ಗೆ ಒಳ್ಳೊಳ್ಳೆ ಬೆಳೆಗಳಿಗೆ ಮಾಹಿತಿ ಕೊಡ್ತಾರೆ. ಅದ್ರಲ್ಲದೆ ಕೆ ವಿ ಕೆ ಮುಖ್ಯ ನಮ್ಗೆ ಎಲ್ಲ ವಿಜ್ಞಾನಿಗಳು ಎಲ್ಲ ಬೆಳೆಗಳಲ್ಲೂ ಒಳ್ಳೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿಗಳು ತಿಳ್ಕೊಂಡು ಮತ್ತು ನಾವು ವಿಜ್ಞಾನಿಗಳು ಮತ್ತು ರೈತರು ಇವ್ರು ಇಬ್ರು ಕೈಗೂಡಿಸ್ರೆ ಒಳ್ಳೆ ಚೆನ್ನಾಗಿರ್ತದೆ ಅಂದ್ಬಿಟ್ಟು ನಾವು ಅವ್ರನ್ನ ಇದು ಮಾಡ್ಕೊಂಡಿರ್ತೀವಿ. ವಿಜ್ಞಾನಿಗಳು ಭೇಟಿ ನಾವು ಮಾಡ್ತೀವಿ, ನಮ್ಮಿಂದ ಅವರು ರೈತರು ಭೇಟಿ ಅವರು ಮಾಡ್ತಾರೆ, ಆ ಥರದಲ್ಲಿ ಮಾಡ್ಕೊಂಬರ್ತಾವೆ ಸರ್. ಈಗ ಗೊಬ್ಬರ ಒಂದು ಹೇಳಿದ್ರಿ, ನೀವು ಈ ಕೆರೆ ಹೂಳು ಮಣ್ಣನ್ನು ತಗೊಳ್ತೀರಿ, ಸಿಲ್ಟನ್ನು ತಗೊಳ್ತೀರಿ, ಅದಕ್ಕೆ ಒಣಗಿದ ಎಲೆಗಳು ಅದು ಇದು ಹಾಕಿ ಈ ರೀತಿ ಸಾವಯವ ವಸ್ತುಗಳನ್ನೆಲ್ಲ ಸೇರಿಸಿ ಗೊಬ್ಬರ ಮಾಡ್ಕೊಳ್ಳೋದಾಯ್ತು. ಇನ್ನು ಎರೆ ಗೊಬ್ಬರ ಈ ಥರದ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಿ ನೀವು ಎರೆಹುಳುಗಳ ಗೊಬ್ಬರ ತಯಾರು ಮಾಡೋದಂಥದ್ದು? ಸರ್ ಇನ್ನು ಮಾಡಿಲ್ಲ, ಅದು ಇಮೇಲ್ ಮಾಡಬೇಕು. ಒಟ್ಟಲ್ಲಿ ಈ ಗೊಬ್ಬರಗಳು ಇಷ್ಟು ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ಸರ್. ಏನೆಲ್ಲ ಒಂದು ತರಬೇತಿಗಳನ್ನ ಅಥವಾ ಪ್ರಾತ್ಯಕ್ಷಿಕೆಗಳನ್ನ ನೀವು ನೋಡಿದ್ದೀರಿ, ತರಬೇತಿ ಪಡ್ಕೊಂಡಿದ್ದೀರಾ ಏನಾದ್ರು? ಸರ್ ತರಬೇತಿ ಪಡ್ಕೊಂಡಿದ್ದು ಅಂತಂದ್ರೆ ಅಲ್ಲಿ ಓದಿದ ತಕ್ಕಗೆ ನಾವು ಮಾಡ್ಕೊಂಡೇ ಬರ್ಬೇಕು ಸರ್. ಅಕ್ಕಪಕ್ಕದಲ್ಲಿ ಯಾರೇ ಒಬ್ಬ ರೈತ ಬೆಳೆದಿದ್ರು ಅದನ್ನು ನೋಡ್ಕೊಂಡು ಮಾಡಲೇಬೇಕು ಅಂದ್ಬಿಟ್ಟು ಮಾಡ್ಕೊಂಬರ್ತಾಯಿರ್ತೀವಿ ಸರ್. ಮತ್ತು ನಮ್ಮ ತೋಟದಲ್ಲಿ ಅರಣ್ಯನೂ ಉಪಯೋಗಿಸ್ಕೊಂಡಿವಿ ಸರ್. ಹೆಂಗೆ ಅರಣ್ಯ ಕೃಷಿ ಅರಣ್ಯ ಸರ್? ಎಷ್ಟು ಗಿಡ ಇದೆ ಯಾವ್ದು ಸರ್? ಅದು ಹೆಂಗೆ ಅಂತಂದ್ರೆ ಅದು ಕೃಷಿದು ಅರಣ್ಯದ್ದು ಒಂದು ಕಾರ್ಯಕ್ರಮ ಬರ್ತಿತ್ತಲ್ಲ ಸರ್, ಗಿಡ ನೆಡೋದು ಸಂಸದಿಂದು. ಅವತ್ತಿನ ದಿವಸ ನಾವು ಹೋಗಿದ್ದು, ಈ ಸರಿ ಹೋಗ್ಲಿಲ್ಲ. ಯಾಕೆಂದ್ರೆ ಸರ್ ನಮ್ಮ ಗದ್ದೆ ಪಕ್ಕದಲ್ಲಿ ಹಂಗೆ ಈಗ ಹುಣ್ಸೆ ರೈಟು ಜಾಸ್ತಿ ಇದೆ ಸರ್, ಹುಣ್ಸೆ ಮರದ ಹತ್ರ ಹೋದೆ, ಅಲ್ಲೊಂದು 10-12 ಹುಣ್ಸೆ ಸಸಿಗಳಿದ್ವು. ಇವ್ಯಾಕೆ ನೆಡಬಾರ್ದು ಅದ್ರ ಪಕ್ಕದಲ್ಲಿ ಬಿಟ್ಟು ಅದು ಒಂದೊಂದು ನಟ್ಕೊ ಬಂದೆ ಸರ್. ಬೇವಿನ ಮರ ನಮ್ಮ ಗದ್ದೆ ಪಕ್ಕದಲ್ಲಿ ಬೇವಿನ ಮರ ಇತ್ತು ಸರ್, ದಪ್ಪದು. ಆ ಬೇವಿನ ಮರದ ಹತ್ರ ಹೋದೆ, ಅಲ್ಲೊಂದು ಒಂದು 15 ಬೇವಿನ ಸಸಿಗಳಿದ್ದು. ಒಟ್ಟು ಈಗ ಅವು ಎಲ್ಲ ಸೇರಿಸಿ ಒಂದು 50 ಸಸಿ ನೆಟ್ಟಿದ್ದೀನಿ ಸರ್. ನೀವೇ ಮಾಡ್ಕೊಂಡು? ನಾವೇ ಮಾಡ್ಕೊಂಡೆ ಸರ್. ಆಲೇ ಒಂದು ರೆಡಿಯಿಂದ ಒಂದು ಮಂಡಿ ಉದ್ದ ಬಂದಿದೆ ಸರ್ ಎಲ್ಲ. ಒಂದು ವಂಗ್ಯ ಸಸಿ, ಅದ್ರ ಪಕ್ಕದಲ್ಲಿ ಒಂದು ಹುಣ್ಸೆ ಸಸಿ, ಅದ್ರ ಪಕ್ಕದಲ್ಲಿ ಒಂದು ಬೇವಿನ ಸಸಿ. ಅಂತರಂಗ 6 ಅಡಿ 6 ಅಡಿಗೆ ದೂರದಲ್ಲಿ ಇಟ್ಕೊಬಿಟ್ಟಿದ್ದೀನಿ ಸರ್ ಸುತ್ತ ಸುತ್ತ ಬದುಗಳಲ್ಲಿ ಹಾಕೊಂಡಿದ್ದೀನಿ ಸರ್ ತೋಟ ಸುತ್ತ ಚೆನ್ನಾಗಿ ಬಂದಿದೆ. ಮತ್ತು ಒಂದು ಮಾವಿನ ಮರ ಇದೆ, ಅದು ಮಾವಿನ ಮರ ರಸಬುಳಿ, ಅದು ವರ್ಷಕ್ಕೆ 5,000 ರೂಪಾಯಿ ಲಾಭ ಕೊಡ್ತದೆ ಸರ್. ಅದೇ ಮಾರಾಟ 60 ರೂಪಾಯಿ ಮಾರ್ಬಿಡ್ತೀನಿ ಸರ್ ಅಲ್ಲೇನೆ. ಅದು ನೀವೇ ಮಾರಾಟ ಮಾಡಿ? ಅದೇ ಮಾರಾಟ ಮಾಡ್ತೀನಿ ಸರ್, ನೇರ ಪಾರಮ್ಗೆ ತಗೊಂಡೋಗಿ ಅಕ್ಕಪಕ್ಕದಲ್ಲಿ ಮಾರ್ಬಿಡ್ತೀನಿ. ಈಗ ಅದರಲ್ಲಿ ಈ ಉಳ್ಕೊಂಡದ್ದು ಸುಳಿ ಮೇಲೆ ಒಂದು ಹಣ್ಣುಗಳಿದ್ವು ಸರ್, ಅದು ಕಾಗೆ ಪಕ್ಷಿ ತಿಂದು ಬಿಟ್ಟು ವಾಟೆ ಕೆಳಗಡೆ ಬಿದ್ದವು, ಸೊಸೆ ಇದ್ದು ಅವೊಂದು 10 ಸೊಸೆ ಇದ್ದು, ಇವ ಯಾಕೆ ನಡ್ಬಾರ್ದು ಅಂದ್ಬಿಟ್ಟು ಅವನು 10 ಸೊಸೆ ಈಗ ಅಲ್ಲೇ ನೆಟ್ಟಿದ್ದೀನಿ ಸರ್. ಬಾಳೆ ಹಾಕಿದ್ದೀನಿ, ನಿಂಬೆಗಡೆ ನೆಟ್ಟಿದ್ದೀನಿ. ಈ ಸರಿ ಈಗ ತರಕಾರಿಗಳು ಕೃಷಿ ವಲಯಕ್ಕೆ ಬಂದಿದ್ರು ಸರ್, ಇಲ್ಲಿ ಮೈಸೂರು ಇಲ್ವಲ್ಕೆ ಅಲ್ಲಿ ತೋಟಗಾರಿಕೆ ಹುಡುಗರು ಮಾರಾಟ ಮಾಡ್ತಿದ್ರು. ಆ ಬೀಜಗಳಲ್ಲಿ ಈಗ ಕುಂಬಳ ನೆಟ್ಟಿದ್ದೀನಿ, ಹಾಗಲಕಾಯಿ ನೆಟ್ಟಿದ್ದೀನಿ. ಕುಂಬಳ ಹಾಗಲಕಾಯಿ ಸುತ್ತ 5 ನುಗ್ಗೆ ಗಿಡ ಇದ್ದು, 5 ನುಗ್ಗೆಗೆ 5 ಅಡಿ ಕಡಿ ಹೇಳಿದ್ರು ವೆಂಕಟೇಶ್ ಅವರು. ಈಗ 5 ನುಗ್ಗೆ ಗಿಡಕ್ಕೆ 10 ಕೊಂಬೆ ಇದ್ದು, ಈಗ ಒಟ್ಟು 25 ಕೊಂಬೆ ಸುತ್ತ ನೆಟ್ಟಿದ್ದೀನಿ. ಒಟ್ಟು ನುಗ್ಗೆ ಒಂದು 25 ಇದೆ. ಎಲ್ಲ ಈ ರೀತಿ ಮಾಡ್ಕೊಂಡು ಒಳಗೆ ತೋಟ ಮಾಡ್ಕೊಂಡು ಈಗ ಸೀಬೆ ಇವೆಲ್ಲ ನಾಕ ಮಾಡ್ಕ ಮಾ ಅಂತ ಮಾಡ್ತಾ ಇದ್ದೀನಿ ಸರ್. ಅದ್ರ ಒಳಗಡೆ ಹಸು ಸಾಕಿದೀರಾ? ಹಸು ಒಂದೆರಡು ಇದ್ದೋ ಸ, ಈಗ ಒಂದಿದೆ, ಕುರಿಯವೆ ಒಂದೆರಡು, ಆ ಗೊಬ್ಬರ ಈ ಗೊಬ್ಬರ ಎಲ್ಲಾನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಸರ್. ಮನೆ ಒಟ್ಟಿನಲ್ಲಿ ನಿಮ್ಮ ಜಮೀನಿಗೆ ಬೇಕಾಗಿರೋ ಗೊಬ್ಬರ ಏನು ಹೊರಗಡೆ ಏನು ಕೊಡಬೇಕಾಗಿ? ಹೊರಗಡೆ ಏನು ಕೊಡೋದಿಲ್ಲ ಸರ್, ಸಾಲದೇ ಇದ್ರೆ ಮರದ ಹತ್ರ ಹೋಯ್ತೀನಿ. ದೊಪ್ಪ ಮರಗಳು ಎಲ್ಲ ಉದುರಿರ್ತದಲ್ಲ, ಅದು ಅದೊಂದೇ 2 ಮೂಟೆ 3 ಮೂಟೆ ಸೈಕಲ್ ಹತ್ರ ಮರಗಳು ಗೇಟ್ ಪಕ್ಕದಲ್ಲಿ ಇರ್ತವೆ, ಅವೆಲ್ಲ ತಕೊಬಂದು ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ ಬರ್ತಾನೆ ಸರ್. ಜೈರಾಮ್, ನಿಮ್ಮ ವಿಚಾರ ಚೆನ್ನಾಗಿದೆ, ಯಾಕಂದ್ರೆ ನಾವು ಕಣ್ಣ ತಿರುಗಿಸಿ ನೋಡಿದ್ರೆ ಕಣ್ಬಿಟ್ಟು ನೋಡ್ಬೇಕು ಆ ಕಡೆ ಈ ಕಡೆ ಎಲ್ಲೆಲ್ಲಿ ಸಾವಯವ ವಸ್ತುಗಳು ನಮ್ಗೆ ಸಿಗ್ತಾ ಇದೆ, ಅದನ್ನ ಬಳಕೆ ಮಾಡ್ಕೊಳ್ಳೋದು ಒಳ್ಳೇದು. ಅದು ಒಳ್ಳೇದು ಸರ್, ನಿಮ್ಮ ವಿಚಾರಗಳು ಚೆನ್ನಾಗಿದೆ. ಆಮೇಲೆ ಗೊಬ್ಬರದ ನಿರ್ವಹಣೆ ಬಗ್ಗೆ ಆಯ್ತು, ನೀರಿಂದೇನು ತೊಂದರೆ ಇಲ್ಲ, ಮಾರುಕಟ್ಟೆ ವ್ಯವಸ್ಥೆನೂ ಎಲ್ಲ ನೀವು ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡಿದ್ದೀವಿ ಸರ್. ಇನ್ನೂ ಏನೆಲ್ಲ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅರ್ಧ ಎಕರೆನಲ್ಲಿ? ಸರ್ ಇನ್ನೇನಿಲ್ಲ, ನಮ್ಮ ತೋಟದಲ್ಲಿ ಒಂದು ಆಸೆ ಅಂತಂದ್ರೆ ಸರ್, ಒಳಗಡೆ ಸಪೋಟ ನಡ್ಬೇಕು ಅಂತ ಹೇಳ್ತಾ ಇದ್ರೆ 2 ಮಧ್ಯ, ಅದು ಒಂದು ಸೀಬೆ ನಡ್ಬೇಕು ಅಂದ್ಬಿಟ್ಟು. ತೆಂಗಿನ ಮರಗಳು? ತೆಂಗಿನ ಮರಗಳು ಒಂದು 15 ಈಗ ಆಲೇ ಒಂಬಳೆ ಕರೆದಿದೆ ಸರ್, ಇನ್ನೊಂದು 15 ತಕೊಬಂದು ನೆಟ್ಟಿದ್ದೀವಿ ಸರ್. ಅಲ್ಲಿ ವಿಶೇಷವಾಗಿ ಅವುಗಳ ನಿರ್ವಹಣೆ ಹೆಂಗ್ ಮಾಡ್ತೀರಿ ಈ ತೆಂಗಿನ ಬೆಳೆಗಳಾಗಲಿ ತೋಟಗಾರಿಕೆ ಬೆಳೆಗಳಾಗಲಿ? ತೆಂಗಿನ ಬೆಳೆ ಅಂದ್ರೆ ಭೂಮಿ ತಾಯಿ ಮೊದ್ಲೆಲ್ಲ ತರಗೋ ನಿವಾರಣೆ ಅನ್ಕೊಂಡು ಸುಡ್ತಿದ್ರು ಸರ್, ಈಗ ಅಲ್ಲಲ್ಲೇ ಬೆಂಕಿಗಳನ್ನ ಹಾಕ್ತಿದ್ದು. ಭೂಮಿ ತಾಯಿ ಯಾವತ್ತು ಸುಡುಕೋಬಾರ್ದು ಅಂದ್ಬಿಟ್ಟು ನಮ್ಮ ಭಾವನೆ ಬಂದಿ ಸ, ಅದನ್ನೇ 1 ಅಡಿ ಸುತ್ತ ಗುಂಡಿ ತೆಗೆದು ಬಿಟ್ಟು ತೆಂಗಿನದು ಕೆಮ್ಮಣ್ಣು ಮರಳು ಹಾಕ್ಬಿಟ್ಟು, ಮತ್ತು ಈಗ ಅಕ್ಕಪಕ್ಕದು ಕಳೆ ಇರ್ತೇವೆ ನೋಡಿ, ಕಳೆನ ಆ ತೆಂಗು ಮರಕ್ಕೆ ಹಾಕೊಂಡ್ ಬರ್ತಾ ಇದೀನಿ ಸರ್. ಸಾವಯವ ಕೃಷಿಗೆ ತೆಂಗಿನ ಸುತ್ತ ಹಾಕೊಂಡ್ ಬರ್ತಾ ಇದೀವಿ. ಮತ್ತು ತೆಂಗಿನಲ್ಲಿ ಈಗ ಒಂದ್ ಸ್ವಲ್ಪ ನುಸಿ ಕಂಡ್ಬಿಡ್ತು ಸರ್, ವಿಜ್ಞಾನಿಗಳು ಹೋದೆ ಸರ್ ಹಿಂಗಾಗದೆ ಅಂತ, ಅವರು ನೆಲ ತಿನ್ನು ಏನೋ ಹಾಕ್ಬೇಕು ಅಂತಂದ್ರು, ಮರಳು ಮಿಕ್ಸ್ ಮಾಡಿ ಅದ್ ಕೀಲ್ ಕೀಲ್ ಹಾಕಿದೆ ಸರ್ ಅದು. ಆಮೇಲೆ ತಿರ್ಗಾ ನುಸಿ ಅಡಿಲಿ ಗರಿ ನುಸಿ ಮತ್ತು ಬಿಳುಪು ಬಂದಿತ್ತು. ಆಮೇಲೆ ನಮ್ದು ಒಂದು ನೀಲಗಿರಿ ಮರ ಸಿಡ್ಲೊಡ್ದ್ಬಿಟ್ಟು ಇದಾಗಿದ್ದು ಸಹ ಮರವ ಅದು ಕೊಟ್ಬಿಟ್ಟಿದ್ದು, ಅದ್ರದ್ದೆಲ್ಲನೂ ಈಗ ಚೆನ್ನಾಗಿ ಸೊಸಿಗಳು ಎದ್ದು ಎಲೆಗಳು ಚೆನ್ನಾಗಿದ್ದವು ನೀಲಗಿರಿ ಅವು. ಆ ನೀಲಗಿರಿ ಸೊಸಿನ ಬೆವನ್ ಸೊಸಿನೂ ಒಂದು 2 ಗಿಡನೂ ಯಾಕೆ ಹಾಕ್ಬಾರ್ದು ನೋಡಮ್ಮ ನುಸಿ ಓದದ ಅಂದ್ಬಿಟ್ಟು, ಒಂದೆರಡೆರಡು ಗಿಡ ಅದೊಂದೆರಡು ಗಿಡ ಇದೊಂದೆರಡು ಗಿಡ ಪ್ರತಿಯೊಂದು ದೊಡ್ಡ ಗಿಡಕ್ಕೂ ಮತ್ತು ಸೊಸಿಗಳಿಗೂ ಮಧ್ಯ ಸುಳಿ ನೇರಕ್ಕೆ ಮಡಗ್ಬಿಟ್ಟಿದೆ ಸರ್. ಈಗ ಆಲೆ ಅದಾದ ಮೇಲೆ ಬಿಳಿ ಉಣ್ಣೆನೂ ಇಲ್ಲ ನುಸಿನೂ ಇಲ್ಲ, ಹೊರಟೋಗಿದೆ ಸರ್. ಗಿಡ ಕಿತ್ತು ಅಲ್ಲಿ ಇಟ್ಲ ನೀವು? ಒಂದ 2 ಕಡ್ಡಿ ತಂದು ಈಗಲೂ ಹಾಕಿದ್ದೀನಿ ಸರ್, ಚೆನ್ನಾಗಿದೆ ಸರ್. ಈಗ ಹೊರಟೆ ಹೋಗವೆ ಸರ್, ಈಗ ರೋಗ ಅನ್ನೋದೇ ಇಲ್ಲ. ದೊಡ್ಡ ಗಿಡದಲ್ಲೂ ಬಂದ್ಬಿಟ್ಟಿತ್ತು ಸರ್, ನಮ್ಮ ಪ್ರಯತ್ನಲ್ಲಿ ಯಾಕೆ ಮಾಡಬಾರ್ದು ನೋಡಮ್ಮ ಇದೊಂದ ಅಂದ್ಬಿಟ್ಟಿದೆ. ಅದೊಂದ್ 2 ಕಡ್ಡಿ ನೀಲಗಿರಿ, ಇದೊಂದ್ 2 ಕಡ್ಡಿ ಬೆವನ್ ಕಡ್ಡಿ, ಎರಡುವೆ ಅದಕ್ಕ ಸುಳ್ ಸುಳಿಗೆ ಹಾಕಿದೆ ಸರ್. ಈಗಲೂ ಬೈಕರ್ ಬಂದು ಒಂದ್ ದಿವಸ ನೋಡಿ ಸರ್, ಹಂಗೆ ಇರ್ದೆ, ನುಸಿನೇ ಇಲ್ಲ, ಬಿಳಿದು ಹೊರಟೋಗಿದ್ದೆ, ಅಡಿಯಲ್ಲಿ ಗರಿಯಲ್ಲಿ ಬರ್ತಿತ್ತು, ಅದು ಬಿಳಿದು ಇಲ್ಲ ಅದು ಇಲ್ಲ ಸರ್ ಎರಡುವೆ. ನೀವೇ ಒಂದು ಪ್ರಯತ್ನ ಮಾಡಿದ್ರಿ? ಹ್ಞೂ ಮಾಡಿದ್ವು ಸರ್. ಮತ್ತೆ ಇನ್ನೊಂದು ನಮ್ಮ ರೈತ ಬಂದವರಿಗೆ ಏನ್ ಹೇಳ್ಬೇಕು ಅಂತ ನಮ್ದು ಆಸೆ ಅಂದ್ರೆ ಸರ್, ಈಗ ಮುಳ್ಳಂದಿ ಎಲ್ಲ ತೋಡ್ಬಿಡ್ತಿತ್ತು ಸರ್, ಅದಕ್ಕೆ ಕೆಲವರು ಏನ್ರಪ್ಪ ಹಿಂಗ ಮುಳ್ಳಂದಿ ಹೊಡಿತದೆ ಕಣೆ ನಮ್ ಗದ್ದೆಗಂದೆ, ಅಣ್ಣ ಮುಳ್ಳು ಹಾಕ್ಬಿಡಣ ಕಡ್ದೆ ಬುಡಕ್ಕೆ ಅಂದ್ರೆ, ಮುಳ್ಳು ಹಾಕಿದ್ರೆ ನಮ್ಗೆ ಚುತ್ತದಲ್ಲಪ್ಪ ಇದೇನು ಈ ತರ ಬಿಟ್ರಲ್ಲ ಅಂತಂದೆ ಸರ್. ಅದು ಹಿಡಿನಿಲ್ಲ ನಮ್ಗೆ, ಕೆಲವರು ಕೂದ್ಲು ಹಾಕು ಅಂದ್ರು ಕಟಿಂಗ್ ಇಂದ, ಅದು ಹಿಡಿನಿಲ್ಲ ಸರ್. ಯೋಚನೆ ಮಾಡಿದೆ, ನಮ್ ಗದ್ದೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸುಮ್ನೆ ದೇವ್ರನ್ನ ನೋಡ್ಬಿಟ್ಟು ಏನಪ್ಪ ಇದೊಂದು ಐಡಿಯಾ ನಾನು ಕೊಡಪ್ಪ ಅಂದ್ಬಿಟ್ಟು ಮಾಡಿದೆ ಸರ್. ಅಲ್ಲಿ ಒಂದು ನೀರ್ಗೆ ಒಂದ 4 ಮ್ಯಾಣಿಚ್ ತಾಟ್ ಹಾಕಿದ್ರು ಯಾರೋ, ನೀರ್ ಕಿತ್ತ ತಗೋಕೆ ಆ ತಾಟ ಮೇಲ್ಗಡೆ ಕಿತ್ತಾಕ್ಬಿಟ್ಟಿದ್ರು. ಆ ತಾಟಿನ ಮೇಲೆ ಮನ್ಸು ಬಂದ್ಬಿಡ್ತು, ಈ ತಾಟ ಏನಾರ ಸುತ್ತಬಿಟ್ರೆ ಮುಳ್ಳಂದಿಗೆ ಏನಾರ ಇದ್ದಾರ ಅಂದ್ಬಿಟ್ಟು ಪ್ರಯತ್ನ ಪಟ್ಕೊಬಿಟ್ಟು ಸುತ್ತ ನಾವು ತೋಡ್ಬಿಟ್ಟು ಆ ತಾಟ ಗೊಣಚೀಲ ಇರ್ತಲ್ಲ ಸರ್ ಬಿಳಿದು, ಆ ತಾಟ ಹಾಕ್ಬಿಟ್ಟು ಎರಡ ದಾರ ಕಟ್ಕೊಂಡು ಹೋದೆ ಸರ್. ಅದ್ ಯಾವಾಗ ಮುಳ್ಳಂದಿಗೆ ಅಲ್ಲಿಗೆ ಸಿಗಾಕತ್ತದಲ್ಲ ಸರ್, ತಿರುಗಾಗಿ ತೋಟ ನೋಡಿಲ್ಲ ಸರ್, ಅದು ಬಂದೇ ಇಲ್ಲ ಸರ್ ಅದು 6 ತಿಂಗಳಿಂದ. ಆಮೇಲೆ ನಮ್ಮ ಸ್ನೇಹಿತರು ಕೇಳಿದ್ರು, ನೋಡಪ್ಪ ನಾನು ಈ ರೀತಿ ಮಾಡಿರೋದು ನೀವು ಮಾಡೋಂಗಿದ್ರು ಮಾಡಿಂದೆ, ಉಂಜಲ್ಗಾರೆ ಪುಟ್ಸ್ವಾಮಿ ಗೌಡ್ರು ಅಂದ್ಬಿಟ್ಟು ನಮ್ಮ ನಂಬರ್ ತಗೊಂಡಿದ್ರು. ಮಾಡಿ ಗೌಡ್ರಿ ಅಂದ್ರೆ ಸಹ ನೀವು ಹೇಳದ್ಮೇಲೆ ಮಾಡಿದೀವಿ ಜರಮಣ, ಇಲ್ಲೂವರೆಗೂ ಬಂದೇ ಇಲ್ಲ, ನಮ್ಮ ತೋಟದಕ್ಕೆ ಪತ್ವೇ ಇಲ್ಲ ಅಂತ ಹೇಳಿದ್ರು. ಪ್ಲಾಸ್ಟಿಕ್ ತಾಟಗಳು ಹಾಕ್ಬಿಟ್ರಿ ನೀವು? ಮಣ್ಣೊಳಗಡೆ ಹಾಕ್ಬಿಟ್ಟಿ. ಮಣ್ಣೊಳಗಡೆ ಎಲ್ಲ ಜುಂಗ್ ಬಿಡಿಸ್ಬಿಡ್ಬೇಕು ಸರ್, ಯಾವಾಗ ಅಲ್ಲ ಸಿಗ್ತದೆ ಆ ತೋಟನೇ ತಿರುಗಿ ನೋಡಿದ್ರಲ್ಲ ಸರ್. ಈಗ 6 ತಿಂಗಳಾಯ್ತು, 6 ತಿಂಗಳು ವರ್ಷವೇ ಆಗದೆ ಸರ್ ನಮ್ಮ ತೋಟಕ್ಕೆ ಬಂದಿಲ್ಲ. ದಿನ ತೋಡಿ ತೋಡಿ ಮಾಡ್ಬಿಡ್ದು ಒಟ್ಟು ಸಹ ದೊಡ್ಡ ಗಿಡಗಳಿಗೆ ಆಗ್ಬಿಟ್ಟಿತ್ತು, ಈಗ ಪತ್ತೇನೆ ಇಲ್ಲ ಸರ್. ಅದ ನಮ್ಮ ಮಾಹಿತಿ ತಿಳ್ಕೊಂಡು ನಮ್ಮ ರೈತರಿಗೆ ಒಂದು 4 ಜನ ಕೇಳಿದೆ, ಅವರು ಫೋನ್ ಮಾಡಿದ್ರು ಸರ್ ಈ ತರ ಮಾಡಿದೀನಪ್ಪ ಒಂದು ಬರ್ತಾಯಿಲ್ಲ ಅಂತ ಹೇಳಿದ್ರು. ಈ ರೀತಿ ಒಂದು ಉಪಾಯಗಳನ್ನ ಕಂಡುಕೊಳ್ಬೇಕು ಮಾಡ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ? ಮಕ್ಕಳು ಒಬ್ಳು ದೊಡ್ಡ ಮಗಳು ಬಿಕಾಂ ಆಗಿ ಎಂಕಾಂ ಮಾಸ್ಟರ್ ಡಿಗ್ರಿ ಆಗಿದೆ ಸರ್, ಅವಳು ಅಕೌಂಟೆಂಟ್ ಗೆ ಬೆಂಗಳೂರಿಗೆ ಕಂಪನಿಗೆ ಕರ್ಕೊಂಡಿದ್ದಾರೆ. ಇನ್ನೊಬ್ಳು ಅದೇ ರೀತಿ ಬಿಕಾಂ ಎಂಕಾಂ ಮಾಸ್ಟರ್ ಡಿಗ್ರಿ ಆದ್ರು, ಅವಳು ಯಾಕೋ ಬೆಂಗಳೂರು ವಾತಾವರಣ ಹಿಡಿದೋಯ್ತು, ಬಂದ್ಬಿಟ್ಟು ಜ್ವರ ಸಳಿ ಅನ್ಕೊಂಡೆ, ಈಗ ಇಲ್ಲಿ ಟೀಚರ್ ಕೆಲ್ಸಕ್ಕೆ ಹೋಯ್ತಾಳೆ ಸರ್. ಒಳ್ಳೆ ಇಬ್ರು ಹೆಣ್ಮಕ್ಳು, ಇಬ್ರು ಹೆಣ್ಮಕ್ಳು ಸರ್, ಗಂಡ್ ಮಗ ಲಾಸ್ಟ್ ನಾನು, ಅವನು ಬಿಕಾಂ ಎಂಕಾಂ ಆಯ್ತು ಸರ್. ಇವರೆಲ್ಲ ಅವ್ರ ದೊಡ್ಡ ಮಗಳು ಮಗ ಓದ್ಬೇಕಾದ್ರೆ ನಮ್ಮ ಬಾಮೈದ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿದ್ದಾರೆ ಕೀಲಾರ ಶಿವನಂದ ಮುಟ್ಟಿ, ಅವ್ರ ಕಷ್ಟಡಿಯಲ್ಲಿ ಬೆಳೆದ್ರು ಸರ್ ಅವರು. ಇದ್ರು ಏನಂತ ಅವರು ಕೃಷಿ ಬದುಕು ನಿಮ್ಗೆ ಒಟ್ಟಿನಲ್ಲಿ ನೆಮ್ಮದಿಯಾಗಿ ನೆಮ್ಮದಿಯಾಗಿ ಇರುವಷ್ಟಲ್ಲಿ ತೃಪ್ತಿ ಪಡಬೇಕು ಸರ್, ಇಲ್ದೆ ಹೋದ್ರೆ ತೃಪ್ತಿ ಪಡಕೋದ ಸರ್. ಇರುವಷ್ಟಲ್ಲಿ ಮಾಡ್ಕೊಂಡೈತಿವಿ ಸರ್. ಹಂಗೂ ಆಲ ಪಾರಂದವನು ಕರ್ದ ಅಂತಾರೆ ಈ ಊರಲ್ಲಿ ಜನಗಳು, ಅವ್ರಂದ್ರು ಅನ್ಕೊಳ್ಳಿ ಸರ್, ನಮ್ಗೆ ಏನೇ ಮೀಟಿಂಗ್ ಇದ್ವೆ ನೋಡಪ್ಪ, ಇವತ್ತು ಮೀಟಿಂಗ್ ನಡೀತದೆ, ಮೈಸೂರಲ್ಲಿ ನಡೀತದೆ, ಮಂಡ್ಯದ ವಿ ಸಿ ಪರಮಲ್ಲಿ ನಡೀತದೆ, ನಾಗನಹಳ್ಳಿ ಪರಮಲ್ಲಿ ನಡೀತದೆ, ಬರ್ರಪ್ಪ ಅಂತ ಆ ಭಾವನೆ ಮಾಹಿತಿ ತಿಳಿಸ್ಬಿಟ್ಟು ಆಮೇಲೆ ಹೊರಡ್ತೀನಿ ಸರ್. ನಾವು ಹೋಟ್ಲತ್ತವ ಹಂಗೆ ತವ ವಿಷಯ ತಿಳಿಸ್ತೀನಿ ಸರ್, ಆಮೇಲೆ ಹೊರಟ್ಬಿಡ್ತೀವಿ ಸರ್. ನಾವು ಏನೇ ಕೆಲಸ ಇದ್ರು ಭಾಗವಹಿಸ್ತೀವಿ ಸರ್. ಇನ್ನು ತರಕಾರಿ ಬೆಳೆಗಳು ನೀವು ಹೇಳಿದ್ರಿ, ಬೀನ್ಸ್ ಅಲ್ಲದೆ ಬೇರೆ ಏನಾದರೂ ಬೆಳೆಗಳು ಪ್ರಯತ್ನ ಪಟ್ಟಿದ್ದೀರಾ ಹೆಚ್ಚು? ಪಟ್ಟಿವಿ ಸರ್. ನಾವು ಇದು ಬಿ ಆರ್ ಜಿ ಒಂದು ತೊಗರಿ ಅಂದ್ಬಿಟ್ಟು ನಮ್ಮ ಮಾದೇವ್ ಸರ್ ಕೊಟ್ಟಿರ್ತಾರೆ, ಕೆ ವಿ ಕೆ ರೂ ಸರ್, ಅದನ್ನೇ ಅವ್ರಿಗೆ ವಿ ಸಿ ಪರಂಗ ತೂಕ ಮಾಡ್ಕೊಂಡು ಅವರು 40 ರೂಪಾಯಿ ಕೆ ಜಿ ಮಾರಾಟ ಮಾಡಿದೆ ಸರ್. ಉದ್ದು 80 ರೂಪಾಯಿ ಕೊಟ್ಟಿದ್ದೆ, 13 ಕುಂಟೆಗೆ 1 ಕುಂಟಲ್ 36 ಕೆಜಿ ಆಗಿತ್ತು ಸರ್ ಉದ್ದು. ಮತ್ತು ಹೆಸರು ಹೆಸರು ಕಾಳು 40 ರೂಪಾಯಿ ಕೊಟ್ಟೆ ಸರ್, ಉದ್ದು 80 ರೂಪಾಯಿ ಕೊಟ್ಟೆ 1 ಕೆಜಿನ. ಮತ್ತು ಹಸಿ ತರಕಾರಿ ಮಾರಾಟ ಬಿ ಆರ್ ಜಿ ತೊಗರಿಯ ಮಾರಾಟ ಮಾಡ್ಕೊ ಬಂದೆ ಸರ್. ಒಟ್ಟಿನಲ್ಲಿ ಎಲ್ಲ ಲೆಕ್ಕಾಚಾರ ಅಂತ ಇಡ್ತೀರ? ಇಡ್ತೀನಿ, ಬರ್ಕೊಂಡಿದ್ದೀನಿ ಸರ್. ಎಷ್ಟಾಯ್ತು ಹೋಗೋ ಖರ್ಚು, ಎಷ್ಟಾಯ್ತು ಇನ್ನೇನಿಲ್ಲ ಸರ್, ನಮ್ಮ ಸೈಕಲ್ ತಗೊಂಡಿರ್ತೀನಿ ಸರ್, ಆದ್ರೂ 10 ರೂಪಾಯಿ ಜೋಬ್ಗೆ ಹಾಕೋತೀನಿ, ಆದ್ರೂ ಪಂಚರ್ ಆಯ್ತದೆ ಆಗದೆ ಜೋಬ್ ಅಲ್ಲಿ ಮನೆಗೆ 10 ರೂಪಾಯಿ ವಾಪಸ್ ಬರ್ತದೆ. ಹಂಗೆ ನಮ್ಮ ಸಾಹೇಬ್ರು ಸ್ಕೂಟರ್ ತಗೋಕಿಲ್ ಅಂತಾರೆ, ನಾವು ಯಾವ ಆಫೀಸಲ್ಲಿ ಇದ್ದೀವಿ ಸರ್, ಸ್ಕೂಟರ್ಗೆ ಆದ್ರೆ ದಿನ 200 ರೂಪಾಯಿ ಬೇಕು ಪೆಟ್ರೋಲ್ಗೆ ಅಂತ ಅಂತೀವಿ. ಈ ಸೈಕಲ್ ಟೈರು ಟೂಬು ಚೆನ್ನಾಗಿ ನೋಡ್ಕೋತೀನಿ, ವ್ಯಾಯಾಮ ಆದಂಗೆ ಐತೆ ಸರ್ ನಮ್ಗೂ. ಇವತ್ತು ಒಂದು ಬಿ ಪಿ ಶುಗರು ಯಾವ್ದು ಟ್ಯಾಬ್ಲೆಟ್ಸು ತಗೋತಾ ಇಲ್ಲ. ಈಗ ನಮ್ಗೆ ಗರ ತಕೋದ್ರು ಸೈಕಲ್ ಹೊಡ್ಕೊಂಡು ಹೋಗ್ತೀನಿ, ಮನೆಗೆ ಬಂದ್ರು ಹೋಗ್ತೀನಿ, ವಿಷ ಪರಂಗೆ ತರಕಾರಿ ಪರ್ಕೆ ತಗೋದ್ರು ಸೈಕಲ್ ಅಲ್ಲಿ ತಗೊಂಡು ಹೋಗ್ತೀನಿ. ಈ ತರ ಮಾಡ್ಕೊ ಮಂಡ್ಯ ಗಿಂಡ ಹೋದ್ರೆ ಬಸ್ಕ್ ಹೋಯ್ತೀನಿ ಸರ್, ಈ ತರ ಮಾಡ್ಕೊಂಡು ಮಾಡ್ಕೊಂಡು ಜೀವನ ಮಾಡ್ಕೊ ಹೋಯ್ತವಿ ಸರ್. ಜಯರಾಮವ್ರೆ, ನಿಮ್ ಮಾತುಗಳನ್ನ ಕೇಳಿ ನಮ್ಗಂತೂ ಖುಷಿ ಆಯ್ತು. ಈ ಕಾರ್ಯಕ್ರಮ ಕೇಳ್ತಿರೋ ಅಂತ ರೈತರಿಗೂ ಅನಿಸಿರ್ಬೋದು, ನಾವು ಒಂದಿಷ್ಟು ಜಯರಾಮಣ್ಣನ ಜೊತೆ ಮಾತಾಡ್ಬೇಕು ಅಂತ. ಅದಕ್ಕೆ ನಿಮ್ ದೂರವಾಣಿ ಸಂಖ್ಯೆಯನ್ನ ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ. ಆಮೇಲೆ ನಮ್ಮ ರೈತ ಬಂದವರಿಗೆ ಇನ್ನೊಂದು ಮನವಿ, ನಮ್ಮ ರೈತ ಬಂದವರು ಎಲ್ರಿಗೂ ತಾವುಗಳು ನಮ್ಮ ಮೈಸೂರು ಆಕಾಶವಾಣಿ ಕೇಳಬೇಕು. ಅದನ್ನ ನೆನಪಿಗೋಸ್ಕರ ರೇಡಿ ಇಟ್ಕೊಂಡಿದ್ದೀನಿ. ಸಾಯಂಕಾಲ 6:50 ನಮ್ಮ ರೈತರು ಏನೇ ಕಷ್ಟ ಇದ್ರೂ ತಾವು ರೇಡಿಯನ್ನ ಕೇಳಬೇಕು, ಮತ್ತು ಎಪ್ಪನ್ ಕೇಳಬೇಕು ಅಂತ ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊತಾ ಇರ್ತೀನಿ. ನಮ್ಮ ಆಕಾಶವಾಣಿಗೆ ಅನಂತ ಅನಂತ ನಮಸ್ಕಾರಗಳು. ಇದೇ ರೀತಿ ನಮ್ಮ ತಲೆಯಲ್ಲಿ ಜ್ಞಾನ ಬಂದು ಚೆನ್ನಾಗಿದೆ, ನಮಗೆ ತುಂಬ ಸಂತೋಷ ಆಯಿತು. ಇದೇ ರೀತಿ ನಮ್ಮ ಮೊಬೈಲ್ ನಂಬರು 8139903659 8139903659 ಇನ್ನೊಂದ್ಮೇ 8139903659 ಒಳ್ಳೇದು ಜಯರಾಮ್ ಅವರೆ, ನಿಮ್ಮ ಒಂದು ಉತ್ಸಾಹ ಏನಿದೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಹಳ ಆತ್ಮವಿಶ್ವಾಸದಿಂದ ನೀವು ಹೇಳಿದ್ರಿ, 1 ಎಕರೆನಲ್ಲಿ ಮನಸ್ಸು ಮಾಡಿದ್ರೆ ನಾವು ದಿನ ಪೂರ್ತಿ ಕೆಲಸ ಮಾಡಿ ಅದನ್ನ

ಅಕ್ಟೋಬರ್ 28 ಗುರುವಾರದಂದು. ನಮ್ಮಲ್ಲಿ ಹಳದಿ ನಂಜಾಣು ರೋಗ ಅಂತ ಒಂದು ತುಂಬಾ ಅದರದ್ದು ಬಾಧೆ ತುಂಬಾ ಕಂಡು ಬರ್ತಾ ಇದೆ ಸರ್. ನಾವು ಸರ್ವೆ ಮಾಡಿದ ಪ್ರಕಾರ ಶೇಕಡ 80-95% ಭಾಗದಲ್ಲಿ, ಅದರಲ್ಲೂ 2018-19, 19-20 ತುಂಬಾ ಕಂಡು ಬಂದಿದೆ. ಸೊ ಈಗಲೂ ಕೂಡ ಕಂಡು ಬಂದಿದೆ. ಸೊ ಅದರಿಂದ ನಾವು ಆ ರೋಗ ಬರುವಂತಹ ತಳಿಗಳನ್ನ ಬಿಟ್ಟು ಉಳಿದಿರುವಂತಹ ನಮ್ಮಲ್ಲಿ ಈಗ ಶಿಫಾರಸ್ ಮಾಡಿದೀವಿ ಹೊಸ ತಳಿಗಳು ಬಂದಿದ್ದಾವೆ. ಯಾವ್ದು ಹೆಸರುಗ್ ಬಂತು ಅಂದ್ರೆ KKM3 ಅಂತ ಇದೆ. ಸೊ ಅದು 60-65 ದಿನಕ್ಕೆ ಮುಗಿಯುವಂತಹ ಬೆಳೆ. ಅಕ್ಟೋಬರ್ 29 ಶುಕ್ರವಾರ ತೋಟಗಾರಿಕೆ ಬೆಳೆಗಳಲ್ಲಿ ಅಂಗಾಂಶ ಕೃಷಿಯ ಪ್ರಾಮುಖ್ಯತೆ ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಸ್ಸಿ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ರೈತರಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಅವರು ಏನನ್ಕೊಳ್ತಾರೆ, ಅಂಗಾಂಶ ಕೃಷಿ ವಿಧಾನದಿಂದ ಅಭಿವೃದ್ಧಿಪಡಿಸಿದ ಗಿಡ ಹಾಕ್ಬಿಟ್ರೆ ಅದು ಸಂಪೂರ್ಣ ಬೆಳೆ ಬರುವವರೆಗೂ ರೋಗರಹಿತವಾಗಿರುತ್ತೆ ಅಥವಾ ಅದಕ್ಕೆ ಯಾವುದೇ ಹುಳು ಬಾಧೆ ಇರಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದೇನೆಂದ್ರೆ ಅಂಗಾಂಶ ಕೃಷಿ ವಿಧಾನದಿಂದ ಅಭಿವೃದ್ಧಿಪಡಿಸಿದ ಗಿಡಗಳು ರೋಗರಹಿತವಾಗಿರುತ್ತೆ, ಆದ್ರೆ ಒಂದು ಸಾರಿ ಅವು ಭೂಮಿಗೆ ನಾಟಿ ಮಾಡಿದ ಮೇಲೆ ರೋಗ ಯಾವ ರೀತಿಯಾದ್ರೂ ಬರಬಹುದು ಅಥವಾ ಪೀಡೆ ಯಾವ ರೀತಿಯಾದ್ರೂ ಬರಬಹುದು. ಅಕ್ಟೋಬರ್ 30 ಶನಿವಾರ ಅಡಿಕೆ ಹಾಗೂ ವೀಳ್ಯದೆಲೆ ಕೃಷಿಯಲ್ಲಿನ ಅನುಭವ ಕುರಿತು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಹರದನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಸಿ ತಿಮ್ಮಯ್ಯ ಹಾಗೂ HT ರವಿ ಅವರೊಂದಿಗೆ ಮಾತುಕತೆ. ಹತ್ತಾಳು ಅನ್ನ ಹಾಕ್ಬೋದು ಅವರು ಹತ್ತಾಳಿಗೆ. ನೀವೀಗ ಎಷ್ಟು ಜನ ಆಳುಗಳನ್ನ ಬಿಡಿ? ನಾವು ಡೈಲಿ ಬಿಟ್ಟಿನ ತೋಟಗೆ 2 ಆಳು. ಹೌದಾ? ಡೈಲಿ.